ಹಲವು ನೆನುದಿರಲದ ಕಂಡು ಕಾಂತೆ ಜಾನಕಿ ನುಡಿದಳು. ಏನಿದೇನು ಸಿಟ್ಟು ಏನಿದೇನು ಗುಟ್ಟು ಏನಿದೇನು ಸಿಟ್ಟು ಏನಿದೇನು ಗುಟ್ಟು ಏನಿದೇನು ಸಿಟ್ಟು ಮಹಾರಾಜ ಏನಿದೇನು ಗುಟ್ಟು ಸಿಟ್ಟು ಗುಟ್ಟು ಬಲ್ಲೆನ ನಾಳಿನ ಆಜಿಯ ನಿನ್ನ ಮೋಜಿಯ ನಿನ್ನ ಮೋಜಿಯ ಅಲ್ಲಿದೆ ಸ್ವಂತೆ ಸೊಲ್ಲಲಾಲಿದು ಕಾಂತ ತಲ್ಲಡಿದೆ ಸ್ವಂತೆ ಸೊಲ್ಲಲಾಲಿದು ಕಾಂತ ಏನಿದೇನು ಸಿಟ್ಟು ಮಹಾರಾಜ ಏನಿದೇನು ಗುಟ್ಟು ನೋಡಲ ವಾಯು ಜಾತನು ನೋಡಲ ವಾಯು ಜಾತನು ನಮ್ಮ ದೂತನು ನಮ್ಮ ದೂತನು ಗಾಢ ಗೌರ್ಯದಿ ನಿಂತು ಮಾಡುವೆ ದುರವೆಂದು ಗಾಢ ಗೌರ್ಯದಿ ನಿಂತು ಮಾಡುವೆ ದುರವೆಂದು ಮಾಡುವೆ ದುರವೆಂದು ವಾಯು ಜಾತರು ನಮ್ಮ ದೂತರು ಆರು ಮೂರೊಂದು ಗ್ರೀವನ ಆರು ಮೂರೊಂದು ಗ್ರೀವನ ಒಂದು ಕೊಂದು ಪಾವನ ಕಿರುತಿ ಜಗದೊಳಲ್ಲ ಯಾರಿಂದ ಪಡೆದೇನಲ್ಲ ಯಾರಿಂದ ಪಡೆದೇನಲ್ಲ ಮಹಾರಾಜ ಯಾರಿಂದ ಪಡೆದೇನಲ್ಲ ಮಹಾರಾಜ ಯಾರಿಂದ ಪಡೆದೇನಲ್ಲ ನೋಡಲ ನೋಡಲ ನೋಡಲ ವಾಯು ಜಾತರು ನಮ್ಮ ದೂತರು ನಮ್ಮ ದೂತರು ವಾಯು ಜಾತರು ಹನುಮನಸಗಿದ ಪರಿಯನರಿತ ಸೀತೆ ಹನುಮ ಮಾಡಿದ ಮಹದುಪಕಾರವನ್ನೆಲ್ಲ ನೆನಪಿಸಿದಾಗ ಶ್ರೀರಾಮ ಅವನುಪಕಾರಕ್ಕೆ ತಾಗೈದ ಪ್ರತ್ಯುಪಕಾರದ ವಿವರವನ್ನೊದಗಿಸುವ ಪದ್ಯ ಪುನ್ಯಾಗತೋಡಿ ರಾಗ ಸರಸಿ ಜಾಂಬಕಿ ಲಾಲಿಸು. ಸರಸಿ ಜಾಂಬಕಿ

ಕಳಬವರ ನಿರೀಕ್ಷಿಪ ನಿರುಗೆಯೋಳಿ ವಿವರ ನಿರೀಕ್ಷಿಪ ನಿರುಗೆಯೋ ಈ ವಿವರ ಮರುದಿನ ರಣಕಣದಲ್ಲಿ ಶ್ರೀರಾಮಸೇನೆ ಹನುಮನ ಘಾತದಿಂದ ಆಘಾತಗೊಂಡು ಹಿಮ್ಮೆಟ್ಟಿದ ಪರಿಯನ್ನು ಸತಿಗೆ ಪೇಳುವ ಶ್ರೀರಾಮನ ಪದ್ಯ ವಿಳಂಬಗತಿಯಲ್ಲಿ ಕಲ್ಯಾಣಿ ರಾಗ. ನೋಡಿದೆಯ ಸೀತೆ ನೋಡಿದೆ ಕಬ್ಬಿಯೋ ಮಾತು ಜಗದು ಲಾಯಿ ತೊಂದು ನಾ ತೆರಳುವೆ ಹಿಂದಕ್ಕಿಂತ ಸಮರಾಂಗಣದೆ ತನಗಿದಿರಾದ ತನ್ನಾರಾಧ್ಯ ಮೂರ್ತಿಯನ್ನು ಕಂಡು ಪುಳಕಿತಾನಂದ ಗಾತ್ರನಾಗುವ ಭಕ್ತವರ ಹನುಮನ ಸ್ಥಿತಿಯ ವಿವರಿಸುವ ಪದ್ಯ ಆದಿಭೈರವಿ ರಾಗದಲ್ಲಿ. ದೊರಳಿ ಜೇಯ ಕೊಡುತ್ತ ಅನಿತರ ಧರಣಿ ಜೇಯ ಹಿಂದಿಟ್ಟು ಕೊಡುತ್ತ ಅನಿತರಲಿಯೇ ಪುರುಷಗಳಂತೆ ಹನುಮ ಇದಿರಿನಲಿ ಪ್ರಕೃತಿ ಪುರುಷಗಳಂತೆ ಹನುಮ ಇದಿರಿನಲಿ ಬಂದು ನಿಂದಿರ ಕಂಡು ಮರುತ ಸಂಭವನೋ ಬಂದು ನಿಂದಿರ ಕಂಡು ಮರುತ ಸಂಭವನೋ ಒಂದೆದು ದನನಿಗೆ ಭಕ್ತಿಯಳು ನುತಿಸಿದನೋ ಒಂದೆದು ದನನಿಗೆ ಭಕ್ತಿಯಲ್ಲಿ ನುತಿಸಿದನೋ ಈಗಲೂ ರಾಮನದು ಸಾಮದ ನಡೆ ಹನುಮನನ್ನು ಕರೆದು ಬುದ್ಧಿಯ ನುಡಿಯ ನೊರೆಯುವ ಪರಿ ಕಾಂಬೋದಿರಾಗದಲ್ಲಿ ಏನು ಏನೇನು ಹನುಮ ಬರಿದೆ ತನಗೊನಗಿದ ಧರ್ಮ ಸಂಕಟದ ನಿರೂಪ ಹನುಮನಿಂದ ಭೀಮ್ಪಲಾಸರಾಗದಲ್ಲಿ ಕರುಣವರಿದಿಯೇಕೆ ಆಶಕುಂತನು ಮೊನ್ನೆ ಕರುಣವರಿದಿಯೇಕೆ ಆಶಕುಂತನು ಮೊನ್ನೆ ಬರುತ್ತೆಂದ ಮಾತೆಯ ಬಳಿಗೆ ಹರಣದಾನವ ಬೇಡಿ ಮೊದಲು ನಂಬುಗೆ ಬಿಟ್ಟು ಹರಣದಾನವ ಬೇಡಿ ಮೊದಲು ನಂಬುಗೆ ಬಿಟ್ಟು ಪರಿಯದು ಇದರೆ ಬಳಿಕದಲ್ಲಿ ಸಾಮದ ಬಳಿಕ ರಾಮನದು ಭೇದೋಪಾಯ ಮೋಹನ ರಾಗದಲ್ಲಿ ಚೇಮರುಳೇ ಚೇಮರುಳೆ ಹನುಮಂತರಿ ಪರಮ ಸತ್ಯಕ್ಕೆ ಪರಮ ಸಾತ್ವಿಕವು ಕಾಮ ವಿರೈತನೆಂದು ನಂಬಿದ್ದೆ ತಾಮರದ ಕೊಳಗೆನ್ನ ರಿಪು ಶಕುಂತನ ತಂದು ತೋರದಡೆ ಸಂಗ್ರಾಮದಿಗೆ ನಾಮವನ್ನು ಕೇಳಿದ ಬೆದರದ ಭಕ್ತನಿಂದ ಪ್ರತ್ಯುತ್ತರ ಪೂರ್ವಿರಾಗದಲ್ಲಿ ದೇವ ದೇವನ ನಿನ್ನ ನಾಮ ಪ್ರಭಾವದಿಂದಲೇ ನೀನು ದಯಿಸುವ ತಾವರೆ ಭವಾಂಡವನು ರಾಂಗೂಲದಲ್ಲಿ ನೆಲೆಗೊಳಿಸಿ ಆವಗಮಲವನ್ನು ಸಿದ್ಧಮಯ್ಯರ ದೇವ

ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಈಗ ಕೃಷಿ ಮಾಹಿತಿ. ಚಿಕ್ಕು ಅಥವಾ ಸಪೋಟ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಮ ರಾಜ್ಯದಲ್ಲಿ ಚಿಕ್ಕಿನ ಬೆಳೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ವಿಶೇಷವಾಗಿ ಇದು ರಾಜ್ಯದ ಅರೆ ಮಲೆನಾಡು ಪ್ರದೇಶಗಳಲ್ಲಿ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಉತ್ಪಾದನೆಯನ್ನು ಕೊಡ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲೂ ಕೂಡ ಇದನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಇದು ಎಲ್ಲ ಥರದ ಮಣ್ಣಿನಲ್ಲಿಯೂ ಕೂಡ ಇದನ್ನು ಬೆಳೀಬಹುದು. ಆದರೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಗೋಡು ಮಣ್ಣು ಮತ್ತು ಮಧ್ಯಮ ಕಪ್ಪು ಮಣ್ಣುಗಳು ಇದರ ಕೃಷಿಗೆ ಹೆಚ್ಚು ಸೂಕ್ತವಾದಂತಹದ್ದು. ಬಿರುಸಾದಂತಹ ಒಳಪದರುಗಳನ್ನು ಹೊಂದಿರುವ ಹಾಗೂ ಜೇಡಿಮಣ್ಣು, ಈ ಎರಡು ರೀತಿಯ ಮಣ್ಣುಗಳು ಚಿಕ್ಕಿನ ಬೆಳೆಗೆ ಸೂಕ್ತವಲ್ಲ. ಒಣ ಹಾಗೂ ತೇವಾಂಶವುಳ್ಳ ಪ್ರದೇಶಗಳಲ್ಲಿ ಚಿಕ್ಕಿನ ಬೆಳೆ ಚೆನ್ನಾಗಿ ಬರುತ್ತದೆ. ಇದನ್ನು ಎಲ್ಲ ಭಾಗಗಳಲ್ಲಿಯೂ ಕೂಡ ಬೆಳೀಬಹುದು. ಮುಂಗಾರಿನ ಆರಂಭದ ತಿಂಗಳುಗಳಲ್ಲಿ, ಜೂನ್ ತಿಂಗಳುಗಳಲ್ಲಿ ಇದನ್ನು ನಾಟಿ ಮಾಡುವುದಕ್ಕೆ ಸೂಕ್ತವಾದಂತಹ ಸಮಯ. ಇದರಲ್ಲಿ ಅನೇಕ ತಳಿಗಳು ಲಭ್ಯ ಇವೆ. ಕಾಲಿಪಟ್ಟಿ ಎನ್ನುವಂತಹದ್ದು ಒಂದು ಪ್ರಮುಖವಾದಂತಹ ತಳಿ. ಗಿಡಗಳು ದಟ್ಟ ಹಸಿರು ಎಲೆಗಳಿಂದ ಕೂಡಿದ್ದು ಟೊಂಗೆಗಳು ಹೆಚ್ಚಾಗಿರುತ್ತವೆ. ಹಣ್ಣುಗಳು ಮೊಟ್ಟೆಯ ಆಕಾರದಲ್ಲಿದ್ದು ಕಡಿಮೆ ಬೀಜಗಳನ್ನು ಒಳಗೊಂಡಿರುತ್ತವೆ. ತಿರುಳು ಅತ್ಯಂತ ಸಿಹಿಯಾಗಿದ್ದು ಅತ್ಯುತ್ತಮ ಗುಣಮಟ್ಟದ್ದಾಗಿರುತ್ತದೆ. ಇದು ಎಲೆ ಚುಕ್ಕೆ ರೋಗವನ್ನು ತಡೆದುಕೊಳ್ಳುವಂತಹ ಗುಣವನ್ನು ಹೊಂದಿದೆ. ಕ್ರಿಕೆಟ್ ಬಾಲ್ ಎನ್ನುವಂತಹದ್ದು ದೊಡ್ಡ ಗಾತ್ರದ ಹಣ್ಣುಗಳನ್ನು ಬಿಡುವಂತಹ ತಳಿ. ದುಂಡನೆಯ ಆಕಾರವನ್ನು ಇವು ಹೊಂದಿರುತ್ತವೆ. ಆದರೆ ಇದರಲ್ಲಿ ಇಳುವರಿ ಸ್ವಲ್ಪ ಕಡಿಮೆ ಅಷ್ಟೇ. ಡಿಎಚ್ಎಸ್ 1 ಅಥವಾ ಧಾರವಾಡ ಹೈಬ್ರಿಡ್ ಸಪೋಟ 1, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ಸಂಕರಣ ತಳಿ ಕಾಲಿಪತಿ ಮತ್ತು ಕ್ರಿಕೆಟ್ ಬಾಲ್ ತಳಿಗಳಿಗಿಂತ ಶೇಕಡ 30-40% ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಹಣ್ಣಿನ ಗುಣಮಟ್ಟ ಎರಡೂ ತಳಿಗಳಿಗಿಂತ ಅತ್ಯುತ್ತಮವಾಗಿದೆ. ಹಣ್ಣುಗಳ ಗಾತ್ರ ದೊಡ್ಡದಾಗಿದ್ದು ಸುಮಾರು 150 ಗ್ರಾಂನಷ್ಟು ತೂಗುತ್ತದೆ. ಮೊಟ್ಟೆಯ ಆಕಾರವನ್ನು ಹೋಲುತ್ತದೆ. ಹಣ್ಣಿನ ತಿರುಳು ಮೃದು ಮತ್ತು ಸಿಹಿಯಾಗಿದ್ದು ತಿಳಿ ಕಿತ್ತಳೆ ಬಣ್ಣವನ್ನು ಹೊಂದಿದೆ. ಹಣ್ಣುಗಳಿಗೆ ಉತ್ತಮ ಬಾಳಿಕೆ ಕೂಡ ಇದೆ. ಹಾಗೆ ಡಿಎಚ್ಎಸ್ 2 ಧಾರವಾಡ ಹೈಬ್ರಿಡ್ ಸಪೋಟ 2, ಇದು ಕಾಲಿಪತಿ ಮತ್ತು ಕ್ರಿಕೆಟ್ ಬಾಲ್ ತಳಿಗಳಿಗಿಂತ ಶೇಕಡ 30-35% ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಹಣ್ಣುಗಳು ಗೋಲಾಕಾರವನ್ನು ಹೊಂದಿದ್ದು ಕ್ರಿಕೆಟ್ ಬಾಲ್ ತಳಿಗಳಿಗಿಂತ ದೊಡ್ಡದಾಗಿವೆ, ಅಂದರೆ ಸುಮಾರು 180 ಗ್ರಾಂನಷ್ಟು ತೂಗುತ್ತದೆ. ಹಣ್ಣಿನ ತಿರುಳು ಮೃದುವಾಗಿದ್ದು ಸಿಹಿಯಾಗಿರುತ್ತದೆ. ಕಿತ್ತಳೆ ಕಂದು ಬಣ್ಣವನ್ನು ಹೊಂದಿರುತ್ತದೆ ಹಾಗೂ ಹಣ್ಣುಗಳು ಉತ್ತಮ ಬಾಳಿಕೆಯೂ ಕೂಡ ಬರುತ್ತದೆ. ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಗಿಡವನ್ನು ನಾಟಿ ಮಾಡುವುದಿದ್ರೆ ಗಿಡದಿಂದ ಗಿಡಕ್ಕೆ ಹಾಗೂ ಸಾಲಿನ ಸಾಲಿಗೆ 10 ಮೀಟರ್ ಅಂತರವನ್ನು ಕೊಟ್ಟರೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 100 ಗಿಡವನ್ನು ನೆಡಬಹುದು. ಪೂರ್ಣ ಬೆಳೆಯಾಗಿ ಬೆಳೆಯುವುದಿದ್ರೆ 100 ಗಿಡ ನಿಲ್ಲುತ್ತದೆ. ಮಿಶ್ರ ಬೆಳೆಯಾಗಿ ಬೆಳೆಯುವುದಿದ್ರೆ 12 ಮೀಟರ್ x 12 ಮೀಟರ್, ಅಂದರೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 70 ಗಿಡಗಳನ್ನು ನೆಡಬಹುದು. ಇದಕ್ಕೆ ಕೊಡಬೇಕಾಗಿರುವಂತಹ ವಿವಿಧ ಗೊಬ್ಬರಗಳು ಅಂತಂದರೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಸುಮಾರು 5 ಟನ್ನಷ್ಟು ಪ್ರತಿ ಹೆಕ್ಟೇರ್ಗೆ ಬೇಕಾಗ್ತದೆ. ಪ್ರತಿ ಗಿಡಕ್ಕೆ ಹೇಳುವುದಿದ್ರೆ ಇದು ಸುಮಾರು 50 ಕಿಲೋಗ್ರಾಂನಷ್ಟು ಆಗ್ತದೆ. ನಾಟಿಯ ಸಮಯದಲ್ಲಿ ಸುಮಾರು 25 ಕಿಲೋಗ್ರಾಂನಷ್ಟು ಎರೆಹುಳು ಗೊಬ್ಬರವನ್ನು ಕೊಟ್ಟರೆ ಒಳ್ಳೆಯದು. ಇದರ ಜೊತೆಗೆ ಸಾಕಷ್ಟು ಪೋಷಕಾಂಶಗಳು ಕೂಡ ಈ ಬೆಳೆಗೆ ಬೇಕಾಗ್ತದೆ. ಹಾಗಾಗಿ ಒಂದಷ್ಟು ರಸಗೊಬ್ಬರವನ್ನು ಕೂಡ ಉಪಯೋಗಿಸುವಂತಹದ್ದು ಒಳ್ಳೆಯದು. ಗಿಡ ನೆಟ್ಟ ವರ್ಷ ಹಾಗೂ ನಂತರದ 3 ವರ್ಷಗಳಲ್ಲಿ ಸಾರಜನಕ ಪ್ರತಿ ಗಿಡಕ್ಕೆ ಸುಮಾರು 5 ಗ್ರಾಂನಷ್ಟು ಕೊಡಬೇಕು. ರಂಜಕ 20 ಗ್ರಾಂನಷ್ಟು, ಪೊಟ್ಯಾಶ್ 75 ಗ್ರಾಂನಷ್ಟು ಕೊಡಬೇಕಾಗ್ತದೆ. 4-6 ವರ್ಷದ ಗಿಡಗಳಿಗೆ ಮೊದಲನೇ ವರ್ಷದ 2 ಪಟ್ಟು ರಸಗೊಬ್ಬರವನ್ನು ಕೊಡಬೇಕು. 7-10 ವರ್ಷದ ಗಿಡಗಳಿಗೆ 3 ಪಟ್ಟು, 11 ವರ್ಷದ ನಂತರದ ಗಿಡಗಳಿಗೆ ಸಾರಜನಕ 400 ಗ್ರಾಂ, ರಂಜಕ 160 ಗ್ರಾಂ ಹಾಗೂ ಪೊಟ್ಯಾಶ್ 150 ಗ್ರಾಂ ಈ ರೀತಿಯಲ್ಲಿ ಕೊಡಬೇಕಾಗ್ತದೆ. ಚಿಕ್ಕಿನ ಬೆಳೆಯ ವಿವಿಧ ಬೇಸಾಯ ಕ್ರಮಗಳನ್ನು ಈ ರೀತಿಯಾಗಿ ಹೇಳಬಹುದು. ಸಸ್ಯಾಭಿವೃದ್ಧಿಯನ್ನು ಮೃದು ಕಾಂಡಕಸಿ ಮಾಡಿ ಬಳಸಬಹುದು. ಹಾಗೆ ಕಿರಣಿ ಗಿಡಗಳನ್ನು ಬೇರು ಸಸ್ಯಗಳಾಗಿ ಉಪಯೋಗಿಸಿ ಸಸ್ಯಾಭಿವೃದ್ಧಿ ಮಾಡುವಂತಹದ್ದು ಸೂಕ್ತವಾದಂತಹದ್ದು. ಬೆಳೆ ಪ್ರದೇಶವನ್ನು ಉಳುಮೆ ಮಾಡಿ ಸಿದ್ಧಪಡಿಸಿಕೊಳ್ಳಬೇಕು. ಫಲವತ್ತಾದಂತಹ ಭೂಮಿಯಲ್ಲಿ 12 ಮೀಟರ್ ಅಂತರದಲ್ಲಿ ಹಾಗೂ ಸಾಧಾರಣ ಭೂಮಿ ಇದ್ದಲ್ಲಿ 10 ಮೀಟರ್ ಅಂತರದಲ್ಲಿ 1 ಘನ ಮೀಟರ್ ಗಾತ್ರದ ಗುಳಿಗಳನ್ನು ತೆಗೆಯಬೇಕು. ಈ ಗುಣಿಗಳಲ್ಲಿ ಮೇಲ್ಮಣ್ಣು ಹಾಗೂ ಕಾಂಪೋಸ್ಟ್ ಮಿಶ್ರಣ ಮಾಡಿ ಮುಚ್ಚಬೇಕು. ಗುಣಿಯ ಮಧ್ಯದಲ್ಲಿ ಕಸಿ ಗಿಡವನ್ನು ಕಸಿ ಮಾಡಿದ ಭಾಗ ಭೂಮಿಯ ಮೇಲಿರುವ ಹಾಗೆ ಇಟ್ಟು ನಾಟಿ ಮಾಡಬೇಕು. ಅದಕ್ಕೆ ಒಂದು ಆಧಾರವನ್ನು ಕೊಟ್ಟು ಆಸರೆಯನ್ನು ಕೊಡಬೇಕು. ಬೇರು ಸಸಿಯ ಮೇಲೆ ಚಿಗುರುಗಳು ಕಂಡು ಬಂದಾಗ ಅವುಗಳನ್ನು ತೆಗೆದು ಹಾಕಬೇಕು. ಮೊದಲ ಎರಡು ವರ್ಷ ಬೇಸಿಗೆಯಲ್ಲಿ ರಕ್ಷಣಾತ್ಮಕ ನೀರನ್ನು ಕೊಡಬೇಕು. ಇದರಿಂದ ಗಿಡಗಳು ಚೆನ್ನಾಗಿ ಬೆಳೆಯುವುದಕ್ಕೆ ಅನುಕೂಲವಾಗುತ್ತದೆ. ಗಿಡಗಳಿಗೆ ಸಾಮಾನ್ಯವಾಗಿ ಮಳೆಗಾಲದ ಪ್ರಾರಂಭದಲ್ಲಿ ರಸಗೊಬ್ಬರವನ್ನು ಕೊಡುವಂತಹದ್ದು ಒಳ್ಳೆಯದು. ಸಕಾಲದಲ್ಲಿ ಕಳೆಯನ್ನು ತೆಗೆದು ಕ್ಷೇತ್ರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಪ್ರಾರಂಭದಲ್ಲಿ 7-8 ವರ್ಷಗಳ ತನಕ ಗಿಡಗಳು ಇಡೀ ಪ್ರದೇಶವನ್ನು ಆಕ್ರಮಿಸಿಕೊಳ್ಳುವವರೆಗೆ ಅಂತರ ಬೆಳೆಗಳನ್ನು ಬೆಳೆಯಬಹುದು. ಮಳೆ ಆಶ್ರಯದಲ್ಲಿ ನೆಲಗಡಲೆ, ಸೂರ್ಯಕಾಂತಿ ಬೆಳೆಗಳನ್ನು ಕೂಡ ಬೆಳೆಯುವುದಕ್ಕೆ ಅವಕಾಶ ಇದೆ. ನೆಲದಿಂದ 1 ಮೀಟರ್ ಎತ್ತರದವರೆಗೆ ಮುಖ್ಯ ಕಾಂಡದ ಮೇಲೆ ಯಾವುದೇ ಕವಲುಗಳು ಬೆಳೆಯದ ಹಾಗೆ ನೋಡಿಕೊಳ್ಳಬೇಕಾಗುತ್ತದೆ. ನಾಟಿ ಮಾಡಿದ ಪ್ರಾರಂಭದ ವರ್ಷಗಳಲ್ಲಿ ಅಂತರ ಬೇಸಾಯವನ್ನು ಮಾಡಿ ಕಳೆ ನಿರ್ವಹಣೆಯನ್ನು ಮಾಡಬಹುದು. ಪಾತಿಗಳಲ್ಲಿ ಮಣ್ಣಿಗೆ ಹೊದಿಕೆಯನ್ನು ಕೊಡಬೇಕಾಗುತ್ತದೆ. ಚಿಕ್ಕ ಗಿಡಗಳು ನಾಟಿ ಮಾಡಿದ 4ನೇ ವರ್ಷದಿಂದ ಹೂ ಹಾಗೂ ಹಣ್ಣನ್ನು ಬಿಡುವುದಕ್ಕೆ ಪ್ರಾರಂಭಿಸುತ್ತವೆ. ಆದರೆ ಆರ್ಥಿಕ ಇಳುವರಿ 8ನೇ ವರ್ಷದಿಂದ ದೊರಕುತ್ತದೆ. ಚಿಕ್ಕು ವರ್ಷವಿಡೀ ಹೂ ಬಿಡುತ್ತವಾದರೂ ಮುಖ್ಯವಾಗಿ ಮಾರ್ಚ್ನಿಂದ ಮೇ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ 2 ಸಲ ಅತ್ಯಧಿಕ ಇಳುವರಿಯನ್ನು ಕೊಡುತ್ತದೆ. ಬೇಸಿಗೆಯಲ್ಲಿ ಕೊಟ್ಟಿರುವಂತಹ ಹಣ್ಣುಗಳು ಸಾಮಾನ್ಯವಾಗಿ ಹೆಚ್ಚು ಸಿಹಿಯಾಗಿರುತ್ತವೆ. ಚಿಕ್ಕಿನ ಬೆಳೆಗೆ ಅನೇಕ ಕೀಟ ಹಾಗೂ ರೋಗಗಳು ಬಾಧಿಸುತ್ತವೆ. ಇವುಗಳನ್ನು ಸಕಾಲದಲ್ಲಿ ನಿರ್ವಹಣೆಯನ್ನು ಮಾಡಬೇಕು. ಮಗು ಹಾಗೂ ಹಣ್ಣು ಕೊರಕ ಒಂದು ಪ್ರಮುಖವಾದಂತಹ ಕೀಟ. ಮರಿಹುಳುಗಳು ಮೊದಲು ಮಗುಗಳನ್ನು ಕೊರೆದು ತಿಂತವೆ, ನಂತರ ಹಣ್ಣುಗಳನ್ನು ಕೂಡ ಕೊರೆದು ತಿಂದು ನಾಶಪಡಿಸುತ್ತವೆ. ಕೀಟದ ಬಾಧೆ ತೀವ್ರವಾಗಿದ್ದಾಗ ಗಿಡಗಳಿಗೆ 1.7 ಮಿಲಿಲೀಟರ್ ಡೈಮಿಥೋಯೇಟ್ ಅಥವಾ 2 ಮಿಲಿಲೀಟರ್ ಮ್ಯಾಲಥಿಯಾನ್ ಇಲ್ಲವೇ 1 ಮಿಲಿಲೀಟರ್ ಬಿಟಿ ಬ್ಯಾಕ್ಟೀರಿಯಾ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕಾಗುತ್ತದೆ. ಹಿಟ್ಟು ತೆಗಣಿಯ ಲಕ್ಷಣಗಳು ಅಂತಂದ್ರೆ ಹೆಚ್ಚಾಗಿ ತುದಿ ಭಾಗದಲ್ಲಿ ಗುಂಪಾಗಿ ರಸವನ್ನು ಹೀರುವುದರಿಂದ ಹಣ್ಣುಗಳು ಹಾಳು ಮಾಡುತ್ತವೆ. ಶಲ್ಕ ಕೀಟಗಳು ಉದ್ದನೆಯ ದೇಹದ ಶಲ್ಕ ಕೀಟಗಳು ಎಲೆಗಳಿಂದ ರಸವನ್ನು ಹೀರುತ್ತವೆ. ನಂತರ ಇಂತಹ ಎಲೆಗಳು ಹಳದಿಯಾಗಿ ಉದುರಿ ಹೋಗಬಹುದು. ಹಾಗೆಯೇ ಕಾಂಡ ಕೊರಕದ ಹುಳುಗಳು ಮರಿಹುಳುಗಳು ಮರದ ಕಾಂಡವನ್ನು ಕೊರೆದು ತಿಂತಾ ಇರ್ತವೆ. ಇಂತಹ ರಂಧ್ರಗಳಿಂದ ಮರದ ಪುಡಿಯೂ ಕೂಡ ಉದುರಬಹುದು. ಕಾಂಡದ ಮೇಲಿನ ರಂಧ್ರಗಳನ್ನು ಗುರುತಿಸಿ ಅವುಗಳನ್ನು ಸ್ವಚ್ಛಗೊಳಿಸಬೇಕು. ಈ ರಂಧ್ರಗಳಿದ್ದಲ್ಲಿ ಎಲೆಗಳು ಹಳದಿಯಾಗ್ತವೆ, ಕ್ರಮೇಣ ಗಿಡಗಳು ಒಣಗುತ್ತವೆ. 3-4 ಹನಿ ಡೈಕ್ಲೋರೋಫಾಸ್ ಇವುಗಳನ್ನು ರಂಧ್ರಗಳಲ್ಲಿ ಸುರಿದು ಆ ರಂಧ್ರಗಳನ್ನು ಮುಚ್ಚಬೇಕಾಗ್ತದೆ. ಹಣ್ಣಿನ ನೋಡ ಇನ್ನೊಂದು ಪ್ರಮುಖವಾದಂತಹ ಕೀಟ. ಇದರಲ್ಲಿ ಮರಿಗಳು ಹಣ್ಣಿನ ತಿರುಳನ್ನು ತಿಂತವೆ. ಅಂತಹ ಹಣ್ಣುಗಳು ಕೊಳೆದು ಹೋಗಬಹುದು ಅಥವಾ ಉದುರಿ ಹೋಗಬಹುದು. ಇದರ ಹತೋಟಿಗಾಗಿ 1 ಮಿಲಿಲೀಟರ್ ಮಿಥೈಲ್ ಯೂಜಿನಾಲ್ ಮತ್ತು 2 ಮಿಲಿಲೀಟರ್ ಮ್ಯಾಲಥಿಯಾನ್ ಇವುಗಳನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 100 ಮಿಲಿಲೀಟರ್ ದ್ರಾವಣವನ್ನು 1 ಲೀಟರ್ ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ಹಾಕಿ ಅವುಗಳನ್ನು ಗಿಡಗಳಲ್ಲಿ ಅಲ್ಲಲ್ಲಿ ತೂಗು ಹಾಕಬೇಕು. ಅಥವಾ ಹಣ್ಣು ಆಗುವ ಸಮಯದಲ್ಲಿ 4 ಗ್ರಾಂ ಕಾರ್ಬೊರಿಲ್ ಅಥವಾ 1.7 ಮಿಲಿಲೀಟರ್ ಡೈಮಿಥೋಯೇಟ್ ಇವುಗಳನ್ನು 10 ಗ್ರಾಂ ಬೆಲ್ಲದೊಂದಿಗೆ ಪ್ರತಿ ಲೀಟರ್ನಲ್ಲಿ ಸೇರಿಸಿ ಸಿಂಪರಣೆಯನ್ನು ಮಾಡಬಹುದು. ಆದರೆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು. ಸಿಂಪರಣೆ ಹಾಗೂ ಕೊಯ್ಲಿನ ನಡುವೆ ಕನಿಷ್ಠ ಪಕ್ಷ 1 ತಿಂಗಳ ಅಂತರವನ್ನಾದರೂ ಪಾಲಿಸಬೇಕಾಗುತ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಆರೋಗ್ಯ ಮಾಹಿತಿ ಕೇಳುಗರೆ. ರೋಗ ನಿರೋಧಕತೆ ಅಥವಾ ಇಮ್ಯುನಿಟಿ ಎನ್ನುವಂತಹದ್ದು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇರುವಂತಹ ಒಂದು ಮಾತು. COVID-19 ಸಂದರ್ಭದಲ್ಲಂತೂ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿಯೂ ಕೂಡ ಕೆಲಸ ಮಾಡುವಂತಹ ರಕ್ಷಣಾ ವ್ಯವಸ್ಥೆಯನ್ನ ಒಟ್ಟಾಗಿ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ಪ್ರತಿರೋಧಕ ವ್ಯವಸ್ಥೆ ಎಂದು ಹೇಳಬಹುದು. ವಿವಿಧ ರೀತಿಯ ಪ್ರೋಟೀನ್ಗಳು, ಬಿಳಿ ರಕ್ತ ಕಣಗಳು, ಆಂಟಿಬಾಡಿಗಳು ಈ ರಕ್ಷಣಾ ವ್ಯವಸ್ಥೆಯ ಸೂತ್ರಧಾರಿಗಳು. ಪ್ರತಿ ಕ್ಷಣವೂ ದೇಹವನ್ನು ರಕ್ಷಿಸುವ ಗುರುತರ ಜವಾಬ್ದಾರಿ ಈ ರಕ್ಷಣಾ ವ್ಯವಸ್ಥೆಗೆ ಇರ್ತದೆ. ನಮ್ಮ ದೇಹವನ್ನು ಇತರ ರೋಗಾಣುಗಳಾದ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಫಂಗಸ್ಗಳು ಅಥವಾ ಶಿಲೀಂಧ್ರಗಳು ಇಲ್ಲವೇ ಇನ್ನಾವುದೇ ಅಪಾಯಕಾರಿ ಅಪರಿಚಿತ ವಸ್ತುಗಳು ಪರಕಾಯ ಪ್ರವೇಶ ಮಾಡಿದ ಕೂಡಲೇ ಈ ರಕ್ಷಣಾ ವ್ಯವಸ್ಥೆ ಸಕ್ರಿಯವಾಗ್ತದೆ. ಈ ಅಪರಿಚಿತ ವಸ್ತುಗಳ ಮೇಲೆ ದಾಳಿ ಮಾಡಿ ದೇಹವನ್ನು ರಕ್ಷಿಸುತ್ತವೆ. ಈ ರಕ್ಷಣಾ ವ್ಯವಸ್ಥೆಯನ್ನು ಮುಖ್ಯವಾಗಿ ಆಕ್ಟಿವ್ ಮತ್ತು ಪ್ಯಾಸಿವ್ ರಕ್ಷಣಾ ವ್ಯವಸ್ಥೆ ಎಂದು ವಿಂಗಡಿಸಬಹುದು. ಹುಟ್ಟಿನ ಮಗು 1-2 ವರ್ಷದವರೆಗೆ ರೋಗಾಣುಗಳಿಂದ ಪಾರಾಗುವುದಕ್ಕೆ ತಾಯಿಯಿಂದ ಪ್ಲಾಸೆಂಟಾದ ಮುಖಾಂತರ ರಕ್ತದಲ್ಲಿ ತಾಯಿಯ ರಕ್ತದಿಂದಲೇ ಆಂಟಿಬಾಡಿಗಳನ್ನು ಪಡೆದಿರುತ್ತವೆ. ಇದನ್ನು ಪ್ಯಾಸಿವ್ ಅಥವಾ ನಿಯಂತ್ರಿತ ಇಮ್ಯುನಿಟಿ ಎಂದು ಕರೆಯಲಾಗುತ್ತದೆ. ಇನ್ನು ನಿಷ್ಕ್ರಿಯಗೊಂಡ ರೋಗಾಣುಗಳ ನಿಷ್ಕ್ರಿಯ ವಿಷರಹಿತ ಪ್ರೋಟೀನ್ ಅನ್ನು ದೇಹಕ್ಕೆ ಲಸಿಕೆಯ ಮೂಲಕ ನೀಡಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಬರುವ ಹಾಗೆ ಮಾಡಲಾಗುತ್ತದೆ. ಇದನ್ನು ಆಕ್ಟಿವ್ ಅಥವಾ ಕ್ರಿಯಾತ್ಮಕ ಇಮ್ಯುನಿಟಿ ಎಂದು ಕರೆಯಲಾಗುತ್ತದೆ. ಆಕ್ಟಿವ್ ಇಮ್ಯುನಿಟಿಯಲ್ಲಿ 2 ವಿಧಗಳಿವೆ. ನಮಗೆ ಅರಿವಿಲ್ಲದೆ ರೋಗ ಬಂದು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ರೋಗಾಣುಗಳ ವಿರುದ್ಧ ಹೋರಾಡಿ ಆ ರೋಗಾಣುವಿನ ವಿರುದ್ಧ ಸಮರ ಸಾರಿ ಆಂಟಿಬಾಡಿಗಳನ್ನು ಉತ್ಪತ್ತಿ ಮಾಡಿ ಮತ್ತೊಮ್ಮೆ ರೋಗ ಬಾರದ ಹಾಗೆ ನಮ್ಮ ದೇಹವನ್ನು ರಕ್ಷಿಸುತ್ತದೆ. ಇದು ಬಹಳ ಉತ್ತಮವಾದಂತಹ ನೈಸರ್ಗಿಕ ಕ್ರಿಯಾತ್ಮಕ ಇಮ್ಯುನಿಟಿ ಆಗಿರುತ್ತದೆ.